ಕೆಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ. ನೈಪುಣ್ಯತೆ, ಕೌಶಲ್ಯ ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು. ಗೆಲುವಿನ ಗುಟ್ಟು ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ. ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ. ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ. ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ. ರೈತ ಬಾಂಧವರೇ, ಇಂದಿನ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಚರ್ಮಗುಂಟು ರೋಗ ಅಂದರೆ ಲಿಂಪಿ ಸ್ಕಿನ್ ಡಿಸೀಸ್ ಕುರಿತು ಶಿವಮೊಗ್ಗದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಯೋಗೀಶ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳೋಣ ಬನ್ನಿ. ಇವರೊಂದಿಗೆ ಡಾಕ್ಟರ್ ಎಸ್ ಎಂ ಸುಧಾಕರ್. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುವರೇ, ಇವತ್ತು ನನ್ನ ಜೊತೆ ಡಾಕ್ಟರ್ ಯೋಗೇಶ್ ಅವರಿದ್ದಾರೆ. ಇವರು ಸಹಾಯಕ ಪ್ರಾಧ್ಯಾಪಕರಾಗಿ ಪಶುವೈದ್ಯಕೀಯ ಶರೀರ ಕ್ರಿಯಾಶಾಸ್ತ್ರ ಮತ್ತು ಜೀವರಸಾಯನ ಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಪಶುವೈದ್ಯಕೀಯ ಮಹಾವಿದ್ಯಾಲಯ ವಿನೋಬನಗರ ಶಿವಮೊಗ್ಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ಏನಂತಂತ ಹೇಳಿದ್ರೆ ಚರ್ಮಗಂಟು ರೋಗದ ಕುರಿತು, ಲಂಪಿ ಸ್ಕಿನ್ ಡಿಸೀಸ್ ಅಂತ ನಾವೇನು ಕರಿತೀವಿ, ಇದರ ಕುರಿತು ಇವರು ಸಂಪೂರ್ಣ ಒಂದು ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಇವರು ಮಾಹಿತಿ ಮಾಡಿಕೊಳ್ಳಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಇವರಿಗೆ ಸ್ವಾಗತ ಕೋರುತ್ತಾ. ನಮಸ್ಕಾರ ಸರ್. ನಮಸ್ಕಾರ. ಭದ್ರಾವತಿ ಆಕಾಶವಾಣಿ ಕೇಳುವರಿಗೆ ಎಲ್ಲರಿಗೆ ನನ್ನ ಹೃದಯಪೂರ್ವಕವಾಗಿ ನಮಸ್ಕಾರಗಳನ್ನು ಹೇಳುತ್ತೇನೆ. ಪ್ರಥಮವಾಗಿ ನಾನು ನಿಮ್ಗೆ ಕೇಳಬೇಕಂದ್ರೆ, ಯಾವ ಜಾನುವಾರುಗಳಲ್ಲಿ ಈ ರೋಗ ಕಂಡು ಬರುತ್ತೆ, ಆಮೇಲೆ ಇದು ಮೊಟ್ಟ ಮೊದಲನೇದಾಗಿ ನಮ್ಮ ದೇಶದಲ್ಲಿ ಎಲ್ಲಿ ಇದು ಕಂಡು ಬಂತು ಸರ್, ಮತ್ತೆ ಈಗ ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ಯಾವ ರೀತಿಯಿಂದ ಇದೆ ಅಂತ ಹೇಳಬಹುದಾ? ಸರ್, ಸಾಮಾನ್ಯವಾಗಿ ಇದು ದನ ಮತ್ತು ಎಮ್ಮೆಗಳಿಗೆ ಬರುವ ರೋಗ, ಆದ್ರೆ ಮುಖ್ಯವಾಗಿ ಏನಂದ್ರೆ ದನಗಳಲ್ಲೇ ಇದು ಜಾಸ್ತಿಯಾಗಿ ಕಂಡು ಬರುತ್ತದೆ. ಅದರಲ್ಲೂ ಚಿಕ್ಕ ಜಾನುವಾರುಗಳಲ್ಲಿ ಈ ರೋಗದ ತೀವ್ರತೆ ಜಾಸ್ತಿಯಾಗಿದ್ದು, ಅಥವಾ ಇನ್ನೂ ದನಗಳಲ್ಲಿ ಯಾವ ದನಗಳಿಗೆ ಸೂಕ್ತವಾಗಿ ಪೋಷಣೆ ಇರುವುದಿಲ್ಲ ಅಂತ ದನಗಳಲ್ಲಿ ಅವುಗಳ ರೋಗ ನಿರೋಧಕ ಶಕ್ತಿ ಕಮ್ಮಿ ಇರೋದ್ರಿಂದ ಅವುಗಳಲ್ಲಿ ಈ ತೀವ್ರತೆ ಜಾಸ್ತಿಯಾಗಿ ಈ ರೋಗದ ತೀವ್ರತೆ ಕಂಡು ಬರುತ್ತದೆ. ಮುಖ್ಯವಾಗಿ ಇದು ದನಗಳ ರೋಗವಂತ ನಾವು ಹೇಳಬಹುದು. ಇದು ನಮ್ಮ ದೇಶ, ಇದು ಜಾಗತಿಕವಾಗಿ ನೋಡುವುದಾದ್ರೆ ಈ ರೋಗದ ಇತಿಹಾಸದ ಬಗ್ಗೆ ಹೇಳುವುದಾದ್ರೆ, ಇದು 1929 ಜಾಂಬಿಯಾ, ಆಫ್ರಿಕಾದ ದೇಶವಾದ ಜಾಂಬಿಯಾದಲ್ಲಿ ಮೊದಲು ಕಂಡು ಬಂತು ಸರ್. ಇದು ಏನಂದ್ರೆ ಕ್ರಮೇಣವಾಗಿ ಜಗತ್ತಿನ ಇತರ ಭಾಗಗಳಿಗೆ ಹರಡ್ತಾ ಬಂದು ಭಾರತದಲ್ಲಿ ಇದು 2019 ಒಡಿಶಾ ರಾಜ್ಯದಲ್ಲಿ ಇದು ಕಂಡು ಬಂತು ಮೊದಲನೇ ಬಾರಿಗೆ. ಆಮೇಲೆ ವೆಸ್ಟ್ ಬೆಂಗಾಲ್, ಈ ತರ ಬೇರೆ ಬೇರೆ ರಾಜ್ಯಗಳಿಗೆ ಕ್ರಮೇಣ ಇದು ಹರಡಿತ್ತು. ಇದು 2020 ಮತ್ತು 2021 ಇದು ಕಂಟ್ರೋಲ್ ಬಂತು. ಆದ್ರೆ 2022 ನಮ್ಮ ಕರ್ನಾಟಕದಲ್ಲಿ, ಅದರಲ್ಲೂ ಹಾವೇರಿಯಲ್ಲಿ ಮೊದಲನೇದಾಗಿ ಇದು ಕಂಡು ಬಂದಿತ್ತು. ಆದ್ರೆ ಬೆಳಗಾವಿ ಜಿಲ್ಲೆ ಇದು ರೋಗೋದ್ರೋಕ ಇಷ್ಟು ಜಾಸ್ತಿ ಇತ್ತು ಅಂದ್ರೆ ಅತಿ ಹೆಚ್ಚು ಸಾವುಗಳನ್ನು ಬೆಳಗಾವಿ ಜಿಲ್ಲೆ ಏನಂದ್ರೆ ಕಂಡು ಬಂದಿತ್ತು. ಹಾಗಾಗಿ ಈ ರೋಗ ಏನಂತಂದ್ರೆ ಬೆಳಗಾವಿ, ಆಮೇಲೆ ಬೇರೆ ಬೇರೆ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆ ಅಂದ್ರೂ ನಡೆಯುತ್ತೆ, ಪ್ರತಿಯೊಂದು ಜಿಲ್ಲೆಯಲ್ಲಿ ಈ ರೋಗ ಏನಂದ್ರೆ ಕಂಡು ಬಂತು. ಆಮೇಲೆ ಸೊ ಈ ರೋಗದ ರೋಗಾಣು ಏನಂತಂದ್ರೆ ಬಂದು ಪಾಕ್ಸ್ ವೈರಸ್ ಕುಟುಂಬದ ಕ್ಯಾಪ್ರಿ ಪಾಕ್ಸ್ ಅಥವಾ ಮೇಕೆ ಸಿಡುಬು ಅಂತ ನಾವ್ ಅಂತೀವಿ ಸರ್, ಆ ಜಾತಿಯ ವೈರಾಣು ಕಾರಣ ಆಗಿರ್ತದೆ ವೈರಾಣುವಿನಿಂದ ಈ ರೋಗ ಬರುತ್ತದೆ. ಆಮೇಲೆ ಈಗ ಈ ರೋಗ ಹರಡುವ ಒಂದು ವಿಚಾರಕ್ಕೆ ಬಂದ್ರೆ ಯಾವ ಪ್ರಕಾರ ಇದು ರೋಗ ಹರಡುತ್ತೆ ಸರ್? ಈ ರೋಗ ಹರಡೋದು ಮುಖ್ಯವಾಗಿ ಸೊಳ್ಳೆಗಳಿಂದ ಅಥವಾ ಕಚ್ಚುವ ನೊಣಗಳಿಂದ ಅಥವಾ ಉಣ್ಣೆಗಳಿಂದ ಅಥವಾ ರೋಗ ಬಂದಿರುವ ಜಾನುವಾರನ ನೇರ ಸಂಪರ್ಕದಲ್ಲಿ ಬರುವ ಜಾನುವಾರುಗಳಿಗೆ, ಅವುಗಳ ರೋಗ ಬಂದಿರುವ ಜಾನುವಾರನ ಸಿಕ್ರೀಷನ್ಸ್ ಅಂತೀವಿ ಅಂದ್ರೆ ಮೂಗಿನಿಂದ ಬರುವ ಅಥವಾ ಬಾಯಿಯಿಂದ ಬರುವ ಜೊಲ್ಲುಗಳಿಂದ ನೇರವಾಗಿ ಅವುಗಳ ಸಂಪರ್ಕ ಬಂದಾಗ ಅಂತ ರೋಗಗ್ರಸ್ತ ಜಾನುವಾರುಗಳಿಂದ ಹೆಲ್ದಿ ಇರುವ ಜಾನುವಾರುಗಳಿಗೆ ಬರಬಹುದು. ಅದು ಅಲ್ಲದೆ ಕಲುಷಿತವಾದ ನೀರು, ಮೇವು ಇವುಗಳಿಂದ ಕೂಡ ಏನಂದ್ರೆ ಟ್ರಾನ್ಸ್ಫರ್ ಆಗಬಹುದು ಸರ್. ಆಮೇಲೆ ಈಗ ಪ್ರಮುಖ ಈ ರೋಗದ ಒಂದು ಲಕ್ಷಣಗಳಿಗೆ ಬಂದ್ರೆ ಯಾವ ರೀತಿಯಿಂದ ನಾವು ಗುರುತಿಸಬಹುದು ಲಂಪಿ ಸ್ಕಿನ್ ಡಿಸೀಸ್ ಅಥವಾ ಚರ್ಮ ಗಂಟು ರೋಗನೇ ಅಂತ ಹೇಳಿ ಯಾವ ರೀತಿಯಿಂದ ಖಾತ್ರಿ ಮಾಡ್ಕೊಳ್ಬಹುದು ಅಂತ ಹೇಳ್ತೀರಿ? ಈ ರೋಗದ ಲಕ್ಷಣಗಳೇನಂದ್ರೆ ತೀವ್ರವಾದ ಜ್ವರವಿರುತ್ತೆ ಸರ್ ಇದರಲ್ಲಿ, ತೀವ್ರವಾದ ಜ್ವರ ಅಂದ್ರೆ ನಾರ್ಮಲಿ ಏನಂದ್ರೆ ದನಗಳಲ್ಲಿ 102 ತನಕ ಫ್ಯಾರನ್ಹೀಟ್ ತನಕ ನಾವು ಬಾಡಿ ಟೆಂಪರೇಚರ್ ಇರಬಹುದು. ಆದ್ರೆ ಈ ರೋಗದಲ್ಲಿ 104 ತನಕ 5 ತನಕನು ನಾವು ನೋಡಬಹುದು. ಅದು ಅಲ್ಲದೆ ಈ ರೋಗದಲ್ಲಿ ಏನಂದ್ರೆ ಚರ್ಮಗಳ ಮೇಲೆ ಗಂಟುಗಳು ಕಾಣುತ್ತೆ. ನಮ್ಮ 1 ರೂಪಾಯಿ ಅಥವಾ 2 ರೂಪಾಯಿ ನಾಣ್ಯದ ಹಾಗೆ ಸರ್ಕ್ಯುಲರ್ ಅಂತಂದ್ರೆ ಗೋಲಾಕಾರವಾಗಿರುವ ಒಂದು ಚರ್ಮದ ಮೇಲೆ ಗಂಟುಗಳು ಆಗುತ್ತೆ. ಮೊದಲನೇದಾಗಿ ಜ್ವರ ಇರುವಾಗ ಈ ತರದ ಗಂಟುಗಳು ಆಗಿ ಆಮೇಲೆ ಆ ಗಂಟುಗಳು ಕ್ರಮೇಣ ಒಡೆದು ಅವುಗಳು ಮುಂದೇನೋ ಹುಣ್ಣಾಗಿ ಗಾಯಗಳಾಗಿ ಪರಿವರ್ತನೆಗೊಳ್ಳುತ್ತೆ. ನಾವು ಅವುಗಳ ಸೂಕ್ತ ನಿರ್ವಹಣೆ ಮಾಡದೇ ಇದ್ದಾಗ ಅವುಗಳಿಗೆ ಹುಳಗಳಾಗುವುದು ಈ ತರದೆಲ್ಲ ಆಗಿ ತುಂಬಾ ಗಾಯಗಳು ಏನಂದ್ರೆ ಮತ್ತಷ್ಟು ಹದಗೆಡುತ್ತೆ. ಅದು ಅಲ್ಲದೆ ಕಣ್ಣಿನಿಂದ ಮೂಗಿನಿಂದ ಸ್ರಾವ ಆಗುವುದು, ಕಣ್ಣಿನ ಗೀಜು ಬರುವುದು ಅಥವಾ ಮೂಗಿನಿಂದ ಸಿಂಬಳ ಬರುವುದು ಅಥವಾ ಶ್ರವಿಕೆ ಆಗುವುದು ಅಂತಾನೆ ಅವುಗಳೆಲ್ಲ ಆಗುತ್ತೆ. ಅದು ಅಲ್ಲದೆ ಇವುಗಳು ಏನಂದ್ರೆ ಚಿಕ್ಕ ಕರುಗಳಲ್ಲಿ ಏನಂದ್ರೆ ನಮ್ಮ ಶ್ವಾಸಕೋಶಗಳಿಗೆ ಎಫೆಕ್ಟ್ ಮಾಡಿ ಉಸಿರಾಟದ ತೊಂದರೆಯನ್ನು ಮಾಡುತ್ತೆ. ಹಾಗಿದ್ದಾಗ ಜೋರಾಗಿ ಉಸಿರಾಡುವುದು ಆಮೇಲೆ ಕೆಮ್ಮು ಕೆಲವೊಂದು ಲಕ್ಷಣಗಳೆಲ್ಲ ಏನಂದ್ರೆ ನಮ್ಗೆ ಕಂಡು ಬರುತ್ತದೆ. ಅದು ಅಲ್ಲದೇನು ಕೂಡ ನಾವು ಲಿಂಫ್ ನೋಡ್ಸ್ ಅಂತೀವಿ ಅಂದ್ರೆ ನಮ್ಮ ದುಗ್ಧ ಗ್ರಂಥಿಗಳು ಅಂತೀವಿ, ಆ ದುಗ್ಧ ಗ್ರಂಥಿಗಳೆಲ್ಲ ಉತ್ಕೊಂಡು ಅವುಗಳೆಲ್ಲ ಏನಂದ್ರೆ ಕೆಲವೊಂದು ಜಾನುವಾರುಗಳಲ್ಲಿ ನಿಂಬೆಕಾಯಿ ಸೈಜ್ ಅಷ್ಟು ದೊಡ್ಡ ದೊಡ್ಡದಾಗತ್ತೆ. ಅವುಗಳು ಕ್ರಮೇಣ ಜಾಸ್ತಿ ದೊಡ್ಡದಾಗಿ ಒಡೆದು ಅವುಗಳಲ್ಲೂ ಕೂಡ ಹುಳಗಳಾಗಬಹುದು. ಈ ತರದೆಲ್ಲ ತುಂಬಾ ನೋವು ಕೊಡುವ ರೋಗ ಆಗಿದ್ದು ಹಾಲಿನ ಇಳುವರಿ ಕಮ್ಮಿ ಆಗುತ್ತೆ, ದದ್ದೆಯಾದ ತೂಕ ಕಡಿಮೆ ಆಗುತ್ತೆ. ಸೊ ಈ ತರದ ತುಂಬಾನೇ ಒಂದು ರೋಗದಿಂದ ಜಾನುವಾರು ತುಂಬಾ ಏನಂದ್ರೆ ಕಷ್ಟಪಟ್ಟು ಪಡೆಯುತ್ತದೆ. ಆಮೇಲೆ ಈಗ ಸಾಮಾನ್ಯವಾಗಿ ನಾವು ರೈತರ ಮಟ್ಟದಲ್ಲಿ ಅದು ಪ್ರಥಮ ಲಕ್ಷಣಗಳು ಏನ್ ಹೆಂಗ್ ಕಾಣಿಸ್ತವೆ ಮತ್ತೆ ಯಾವ ರೀತಿ ನಾವು ಪಶು ವೈದ್ಯಕೀಯ ಒಂದು ತಪಾಸಣೆಯಲ್ಲಿ ಅದು ಖಾತ್ರಿ ಆಗುತ್ತೆ. ಆದ್ರೆ ರೈತರ ಮಟ್ಟದಲ್ಲಿ ಅವನು ಈಗ ಸಪೋಸ್ ಈ ತರದ್ದು ಚರ್ಮಗಂಟು ರೋಗ ಬಂದಿದೆ ಅಂತಂತ ಹೇಳಿ ಅವನಿಗೆ ಗೊತ್ತಾಗ್ಬೇಕಾದ್ರೆ ರೈತನಿಗೆ ಗೊತ್ತಾಗ್ಬೇಕಂತಂದ್ರೆ ಯಾವ ಒಂದು ಲಕ್ಷಣಗಳ ಮೇಲೆ ಅದನ್ನ ಇದು ಮಾಡಬಹುದು ಅಂತ ಹೇಳ್ತೀರಾ ಸರ್? ಸಾಮಾನ್ಯವಾಗಿ ಸಾಮಾನ್ಯವಾಗಿ ಅತಿಯಾದ ಜ್ವರ ಬಂದಾಗ ರೈತರು ಯಾವುದೇ ಜ್ವರ ಇದೆ ಅಂತ ನಾವು ಇದು ಮಾಡಬಹುದು. ಬಟ್ ಈ ರೋಗದ ಮುಖ್ಯ ಲಕ್ಷಣ ಏನಂದ್ರೆ ಚರ್ಮಗಳ ಮೇಲೆ ಗಂಟಾಗುತ್ತೆ ಸರ್. ಆ ಚರ್ಮಗಳ ಗಂಟುಗಳಾಗಿ ಅದ್ರ ಮೇಲೆ ಏನಂದ್ರೆ ಚರ್ಮ ಸುಲಿತಾ ಹೋಗುತ್ತೆ. ಸೊ ಇದು ಮುಖ್ಯವಾಗಿ ನಾವು ಏನಂದ್ರೆ ರೈತರು ಏನಂದ್ರೆ ಇದು ಈ ತರದ ಯಾವುದೇ ಲಕ್ಷಣಗಳು ಕಂಡು ಬಂದು ಅಂದ್ರೆ ಅವಾಗಿಂದ ಅವಾಗ ಏನಂದ್ರೆ ನಾವು ಚರ್ಮಗಂಟ ರೋಗ ಇರಬಹುದು ಅಂತ ನಾವು ಭಾವಿಸಬಹುದು. ಅದು ಅಲ್ಲದೆ ಏನಂತಂದ್ರೆ ಈ ರೋಗ ತುಂಬಾ ಜಾಸ್ತಿ ಆದಾಗ ಬಂಜೆತನ ಅಥವಾ ಈ ರೋಗ ಬಂದ್ ಹೋದ್ಮೇಲೆ ಬಂಜೆತನ ಆಗುವುದು ಅಂದ್ರೆ ಗರ್ಭ ಧರಿಸದೆ ಇರುವುದು, ಗರ್ಭಪಾತ ಆಗುವುದು, ಇದರಿಂದ ಬಂಜೆತನ ಸಮಸ್ಯೆ ಕೂಡ ಕಾಣುತ್ತದೆ. ಸೊ ಮುಖ್ಯವಾಗಿ ಏನಂದ್ರೆ ರೈತರ ಲೆವೆಲ್ ಅಲ್ಲಿ ಏನಂದ್ರೆ ನಾವು ಏನಂದ್ರೆ ನಾವು ಜ್ವರ ಮತ್ತು ಚರ್ಮಗಳ ಮೇಲೆ ಗಂಟುಗಳಾಗುವುದು ಇವುಗಳನ್ನು ಕಂಡುಹಿಡಿಬೇಕು. ಅಲ್ಲದೆ ಈಗ ನಿಮ್ಮಲ್ಲಿ ಒಂದು 10 ದನಗಳಿದ್ರೆ ಸುಮಾರು ಒಂದು 2-3 ದನಗಳಿಗಂತೂ ಇದು ಒಂದೇ ಸಲ ಬಂದ್ಬಿಡುತ್ತೆ. ಸೊ ಇದು ಏನಂತಂದ್ರೆ ಒಂದು 20% ಅಷ್ಟು ನಿಮ್ಮಲ್ಲಿರುವ ಜಾನುವಾರುಗಳಿಗೆ ಈ ತರದ ರೋಗದ ಲಕ್ಷಣಗಳು ಒಮ್ಮೆ ಕಾಣಕ್ಕೆ ಶುರು ಆಗುತ್ತೆ. ಅದು ಅಲ್ಲದೆ ಇದು ಏನಂತಂದ್ರೆ ಯೂಶುವಲಿ ಏನಂದ್ರೆ ನಾವು ನೊಣಗಳಿಂದ ಎಲ್ಲ ಏನಂದ್ರೆ ಪ್ರಸರಣ ಆಗುತ್ತೆ. ಸೊ ಈ ನೊಣಗಳು ಹೆಚ್ಚಿರುವ ಸಮಯ ಆ ಸಮಯಗಳಲ್ಲಿ ಈ ಲಕ್ಷಣಗಳು ನಿಮ್ಮ ಜಾನುವಾರು ತೋರ್ಸಕ್ ಸ್ಟಾರ್ಟ್ ಮಾಡ್ತು ಅಂದ್ರೆ ನೀವು ಏನಂದ್ರೆ ಇದು ಚರ್ಮಗಂಟ ರೋಗ ಇರಬಹುದು ಅಂತ ರೈತರು ಏನಂದ್ರೆ ನಾವು ಜಾಗೃತರಾಗಬಹುದು ಸರ್. ಯಾವ ಯಾವ ಮೂಲಗಳಿಂದ ಹೇಗೆ ಹರಡುತ್ತೆ ಸರ್? ಇದು ಈಗಾಗಲೇ ತಾವು ಹೇಳ್ತಾ ಇದ್ದೀರಾ, ರೋಗ ವಾಹಕ ಅಂತ ಹೇಳ್ತೀವಿ ನಾವು, ಅಂದ್ರೆ ಪರಾವಲಂಬಿ ಜೀವಿಗಳಿಂದನೂ ಹರಡಬಹುದು ಮತ್ತೆ ಇನ್ನು ಇತರೆ ಒಂದು ಇದರಿಂದ ಹೇಳುವುದಾದ್ರೆ ಸರ್, ಪರಾವಲಂಬಿ ಜೀವಿಗಳಿಂದ ಅದರಲ್ಲೂ ಕಚ್ಚುವ ನೊಣಗಳು ಹೊಳ್ಳೆಗಳು ಇಂತ ಉಣ್ಣೆಗಳು ಇವೇನ್ ಕಚ್ಚಿ ರಕ್ತನ ಹೀರ್ತಾವಲ್ಲ ಸರ್, ಅಂತವುಗಳಿಂದ ಜಾಸ್ತಿಯಾಗಿ ಇದು ಏನಂದ್ರೆ ಪ್ರಸಾರ ಆಗುತ್ತದೆ. ಅದು ಬಿಟ್ಟು ಮೆಕ್ಯಾನಿಕಲ್ ಟ್ರಾನ್ಸ್ಮಿಷನ್ ಅಂತೀವಿ, ಇದರಲ್ಲಿ ಮೆಕ್ಯಾನಿಕಲ್ ಪ್ರಸರಣ ಕಮ್ಮಿ ಇರುತ್ತೆ, ಭೌತಿಕ ಪ್ರಸರಣ ಕಮ್ಮಿ ಇರುತ್ತೆ. ಇದು ಕಚ್ಚುವ ಹುಳುಗಳಿಂದ ಜಾಸ್ತಿಯಾಗಿ ಟ್ರಾನ್ಸ್ಫರ್ ಆಗುತ್ತೆ. ಅದು ಅಲ್ಲದೇನೆ ನೇರ ಈಗ ಮೊದಲೇ ಹೇಳಿದಂಗೆ ನೇರವಾಗಿ ರೋಗಗ್ರಸ್ತ ಜಾನುವಾರನ ಸಂಪರ್ಕಕ್ಕೆ ನೀವು ದನ ಬಂತು ಅಂದ್ರೆ ಆ ಸಮಯದಲ್ಲಿ ಈ ರೋಗ ಏನಂದ್ರೆ ಪ್ರಸರಣ ಆಗುವ ಬಹಳಷ್ಟು ಚಾನ್ಸಸ್ ಇರುತ್ತೆ. ಮೇಲೆ ಇದರಿಂದ ಬೇರೆ ಪ್ರಾಣಿಗೆ ಅಂದ್ರೆ ಒಂದು ಈಗ ಚರ್ಮ ಗಂಟು ರೋಗ ಬಂದಿರತಕ್ಕಂತ ಒಂದು ಪ್ರಾಣಿಯಿಂದ ಇನ್ನೊಂದು ಆರೋಗ್ಯಯುತ ಪ್ರಾಣಿಗೆ ಹರಡುವ ಒಂದು ಸಂದರ್ಭ ಇರುತ್ತಾ? ಹಾ, ನೀವು ಒಂದೇ ಕಡೆ ಕಟ್ಟಿ ಇದು ಸಾಕುವುದರಿಂದ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಒಂದೇ ಕಡೆ ಕಟ್ಟಿ ಸಾಕುವ ಪದ್ಧತಿ ಇರೋದ್ರಿಂದ ಅಲ್ಲಿ ಯಾವುದೇ ತರದ ರೋಗ ಬರಲಾರದಂತ ಪರಿಸ್ಥಿತಿ ಇರೋದಿಲ್ಲ. ಯಾಕೆ ಎಲ್ಲಾ ಜಾನುವಾರುಗಳಿಗೆ ನಾವು ಒಂದೇ ಇದರಿಂದ ಮೇವು ಹಾಕ್ತಿವಿ, ಒಂದೇ ಕಡೆ ನೀರು ಕುಡಿಸ್ತೀವಿ. ಸೊ ಹೀಗಿದ್ದಾಗ ಒಂದು ಜಾನುವಾರಿಗೆ ಬಂತು ಅಂದ್ರೆ ಇದು ಎಲ್ಲಾ ಜಾನುವಾರುಗಳಿಗೆ ಆ ಊರಲ್ಲಿರುವ ಇದು ಹೇಳ್ತಾರೆ ಒಂದೊಂದು ಇದರಲ್ಲಿ 5-5 kilometers ತನಕ ಏನಂದ್ರೆ ವೇಗವಾಗಿ ಪ್ರಸಾರ ಆಗುತ್ತೆ. ಸೊ ಒಂದೇ ಕಡೆ ಈ ರೋಗದ ಲಕ್ಷಣಗಳು ಕಂಡು ಬಂದ್ರೆ ನಾವ್ ಏನಂದ್ರೆ ಎಚ್ಚೆತ್ತುಕೊಳ್ಬೇಕು. ಎಲ್ಲ ಆ ರೋಗಗ್ರಸ್ತ ಜಾನುವಾರುಗಳಿಗೆ ಎಲ್ಲಾದ್ರೂ ಊರಲ್ಲಿ ಒಂದೇ ಕಡೆ ಏನಂದ್ರೆ ನೀರ್ ಕುಡಿಸ್ತಿದ್ರೆ ಅಂತ ಅದನ್ನೆಲ್ಲ ಅವಾಯ್ಡ್ ಮಾಡೋದು ಸೂಕ್ತ ಸರ್. ಆಮೇಲೆ ಈಗ ಸದ್ಯದ ಪರಿಸ್ಥಿತಿ ಯಾವ ರೀತಿಯಿಂದ ಇದೆ ಅಂತ ಹೇಳ್ತೀರಾ? ಯಾವ ಜಿಲ್ಲೆಯಲ್ಲಿ ಇದು ಹೆಚ್ಚಿನ ಪ್ರಮಾಣದಲ್ಲಿ ಕಾಣಿಸಿಕೊಂಡಿರುತ್ತೆ? ಹವಾಮಾನ ಆಧಾರಿತ ಆಗಿರ್ಲಿ ಅಥವಾ ಇದು ಏನ್ ಹೇಳ್ತೀವಿ ನಾವು ಜಿಲ್ಲಾವಾರು ಒಂದು ಭೌಗೋಳಿಕ ಒಂದು ವಿಶ್ಲೇಷಣೆ ಮಾಡಿದಾಗ ಸರ್, ಮೊದ್ಲೆಲ್ಲ ಏನಂದ್ರೆ ಹಾವೇರಿ ಬೆಳಗಾವಿ ಈ ಕಡೆ ಎಲ್ಲ ಸ್ವಲ್ಪ ಜಾಸ್ತಿ ಆಗಿತ್ತು. ಆದ್ರೆ ಈ ಆಮೇಲೆ 2022 ನಂತರ ಇದು ಎಲ್ಲಾ ಕರ್ನಾಟಕದ ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆಗಳಿಗೆ ಸ್ಪ್ರೆಡ್ ಆಗಿದೆ. ಹಾಗಾಗಿ ಯಾವುದೇ ಭೌತಿಕವಾಗಿ ಇದನ್ನ ಎಲ್ಲ ರೆಸ್ಟ್ರಿಕ್ಟ್ ಆಗಿಲ್ಲ. ಕರ್ನಾಟಕದಲ್ಲಂತೂ ಎಲ್ಲಾ ಕಡೆ ಸ್ಪ್ರೆಡ್ ಆದಂಗಿದೆ. ಹಾಗಿದ್ದಾಗ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ. ಆದ್ರೆ ಒಂದು ನಾವು ಇದ್ರ ಲಕ್ಷಣಗಳನ್ನ ನೆನ್ಪಿಟ್ಕೋಬೇಕು. ಇದು ಯಾವಾಗ ಏನಂದ್ರೆ ಇವು ರೋಗ ಪ್ರಸರಣ ಮಾಡುವ ನೊಣಗಳು ಆಮೇಲೆ ಇವು ಸೊಳ್ಳೆಗಳ ಕಾಟ ಯಾವಾಗ ಜಾಸ್ತಿ ಆಗತ್ತೆ ಆ ಸಮಯದಲ್ಲಿ ಈ ಲಕ್ಷಣಗಳು ಕಂಡು ಬಂದ್ರೆ ಇದು ಈ ರೋಗ ಇರಬಹುದು ಅಂತ ನಾವು ಜಾಗೃತರಾಗಬೇಕು ಸರ್. ಈಗ ಪಶುವೈದ್ಯಕೀಯ ವೈದ್ಯಾಧಿಕಾರಿಗಳನ್ನ ಸಂಪರ್ಕ ಮಾಡೋಕ್ಕಿಂತ ಮೊದಲು ಇದರ ನಿರ್ವಹಣಾ ಕ್ರಮವಾಗಿ ನಾವು ಏನ್ ಮಾಡ್ಬೇಕಂತ ಹೇಳ್ತೀರಿ ಮನೆ ಮಟ್ಟದಲ್ಲಿ? ಸರ್, ಈ ರೋಗದ ನಾವು ನಮ್ಮ ಲೆವೆಲ್ ಅಲ್ಲಿ ಅಂದ್ರೆ ನಾಟಿ ಔಷಧಿಗಳನ್ನು ಬಳಸಿ ನಾವು ಏನಂದ್ರೆ ಈ ರೋಗಕ್ಕೊಂದು ಪ್ರಥಮ ಚಿಕಿತ್ಸೆಯನ್ನು ಕೊಡಬಹುದು. ಅದೇ ಹೆಂಗಂದ್ರೆ ಒಂದು ಡೋಸ್ ನಾವು ಇದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೇಕಂದ್ರೆ ನಾವು ಬೆಳ್ಳುಳ್ಳಿ ನಮ್ಮ ಮನೆಯಲ್ಲಿರುವ ಕೆಲವೊಂದು ಸಾಂಬಾರ್ ಪದಾರ್ಥಗಳಾಯ್ತು ಇವುಗಳನ್ನು ಬಳಕೆ ಮಾಡಿಕೊಂಡು ನಾವು ಮಾಡಬಹುದು. ನಾನು ಹೇಳುವ ಈ ಕೆಲವೊಂದು ವಸ್ತುಗಳನ್ನು ಈ ಪ್ರಮಾಣದಲ್ಲಿ ಯೂಸ್ ಮಾಡಿದ್ರೆ ನಾವು ಒಂದು ಸೂಕ್ತ ಪ್ರಥಮ ಚಿಕಿತ್ಸೆಯನ್ನು ಮಾಡಬಹುದು. ಈ ಇಂತ ಒಂದು ಡೋಸ್ ಏನಂದ್ರೆ ದಿನದಲ್ಲಿ 2 ಸಲ ಒಂದು 7 ದಿನಕ್ಕೆ ಏನಂದ್ರೆ ಕೊಡ್ತಾ ಹೋಗ್ಬೇಕು. ಇದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಈ ರೋಗದ ಉಲ್ಬಣತೆ ಏನಂದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ. ಈ ಒಂದು ನಾಟಿ ಔಷಧಿಯ ಪ್ರಮಾಣ ನಾನು ಹೇಳ್ತಿದ್ದೀನಿ. ಇದರಲ್ಲಿ ಬೆಳ್ಳುಳ್ಳಿ ಉಪಯೋಗ ಮಾಡ್ತೀವಿ. ಇವುಗಳನ್ನು 2 ಬೆಳ್ಳುಳ್ಳಿಗಳನ್ನು ತಗೋಬೇಕು. ಆಮೇಲೆ ಕೊತ್ತಂಬರಿ 10 grams, ಜೀರಿಗೆ 10 grams, ತುಳಸಿ 1 head ತಗೋಬಹುದು. ಒಂದ್ ಒಣ ದಾಲ್ಚಿನಿ ಎಲೆಗಳಿರುತ್ತಲ್ಲ ಅವು 10 grams ತಗೋಬಹುದು. ಅದು ಅಲ್ಲದೆ ನಾವೇನಂತಂದ್ರೆ ಕಪ್ಪು ಮೆಣಸು ಅದೊಂದು 10 grams, ವಿಡದೆಲೆ 1-5, ಅರಿಶಿನ ಪುಡಿ 1-10 grams, ಬೇವಿನ ಎಲೆ 1 head, ಇವುಗಳನ್ನೆಲ್ಲ ಕುಟ್ಟಿ ಒಂದು ಡೋಸ್ ಮಾಡಿಕೊಂಡು ಇದನ್ನು 100 grams ಬೆಲ್ಲದ ಜೊತೆ ಕೊಟ್ಟಾಗ ನಾವೇನಂತಂದ್ರೆ ಆ ಜಾನುವಾರಿಗೆ ಮುಂಜಾನೆ ಸಂಜೆ 2 ಸಲ ಈ ತರ ಡೈಲಿ ನಾವು ಕೊಡ್ತಾ ಹೋದಾಗ ನಾವು ಇದು ಪ್ರಥಮ ಚಿಕಿತ್ಸೆಯನ್ನಾಗಿ ನಾವು ಬಳಕೆ ಮಾಡಿದ್ದಕ್ಕೆ ಸ್ವಲ್ಪ ಕೆಲವೊಂದು ಜಾನುವಾರುಗಳಲ್ಲಿ ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು. ಮತ್ತೆ ಈಗ ಪಶು ವೈದ್ಯಾಧಿಕಾರಿ ಹತ್ರ ತಗೊಂಡು ಹೋದಾಗ ಯಾವ ರೀತಿಯಿಂದ ಚಿಕಿತ್ಸೆ ಕೊಡ್ತಾರೆ ಸರ್ ಇದಕ್ಕೆ? ಇದು ಮುಖ್ಯವಾಗಿ ವೈರಸ್ ನಿಂದ ಬರುವ ರೋಗ ಆಗಿರೋದ್ರಿಂದ ವೈರಸ್ ಅನ್ನ ನಾವು ಕೊಲ್ಬೇಕಾಗತ್ತೆ. ಆದ್ರೆ ಮುಖ್ಯವಾಗಿ ಏನಂತಂದ್ರೆ ಈ ವೈರಸ್ ಗಿಂತ ಬ್ಯಾಕ್ಟೀರಿಯಾಗಳಿಂದ ಆಗುವ ತೊಂದರೆಗಳೇ ಜಾಸ್ತಿ. ಸೊ ಹಾಗಿದ್ದಾಗ ಆಂಟಿಬಯೋಟಿಕ್ಸ್ ಯಾವ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುತ್ತಲ್ಲ ಅಂತ ಆಂಟಿಬಯೋಟಿಕ್ಸ್ ಗಳನ್ನು ಕೊಡಬಹುದು. ಆಮೇಲೆ ಕೆಲವೊಂದು ಆಂಟಿವೈರಲ್ ಡ್ರಗ್ಸ್ ಗಳು ಕೂಡ ಇದೆ. ಅಂದ್ರೆ ಕೆಲವೊಂದು ಮಿಥಿಲಿನ್ ಬ್ಲೂ ಅಂತ ಒಂದು ರೀಸೆಂಟ್ ಆಗಿ ಲಾಸ್ಟ್ ಔಟ್ ಬ್ರೇಕ್ ಅಲ್ಲಿ ಯೂಸ್ ಮಾಡಿದ್ರು. ಇದು ಒಂದು ಲ್ಯಾಬ್ ಗ್ರೇಡ್ ಕೆಮಿಕಲ್ ಇರೋದ್ರಿಂದ ಇತ್ತು. ಆದ್ರೆ ಇದು ಏನಂದ್ರೆ ವೈರಸ್ ನ ಕೊಲ್ಲೋದ್ರಲ್ಲಿ ತುಂಬಾ ಹೆಲ್ಪ್ ಆಗಿರೋದ್ರಿಂದ ಇದನ್ನು ಕೂಡ ಬಹಳಷ್ಟು ಏನಂತಂದ್ರೆ ಉಪಯೋಗ ಮಾಡಿ ಈ ರೋಗದ ಉಲ್ಬಣತೆಯನ್ನು ಕಮ್ಮಿ ಮಾಡೋದ್ರಲ್ಲಿ ಪಶು ವೈದ್ಯಾಧಿಕಾರಿಗಳು ಏನಂದ್ರೆ ತುಂಬಾ ಬಳಕೆ ಮಾಡಿದ್ರು. ಅದು ಅಲ್ಲದೆ ನಾವೇನಂತಂದ್ರೆ ಈ ಆಂಟಿಬಯೋಟಿಕ್ ಆಂಟಿ ವೈರಲ್ ಡ್ರಗ್ಸ್ ಗಳು ಬಿಟ್ಟು ಶಕ್ತಿವರ್ಧಕ ಅಂದ್ರೆ ವಿಟಮಿನ್ಸ್ ಗಳು ಮಿನರಲ್ಸ್ ಗಳು ಕೊಡಬಹುದು. ಆಮೇಲೆ ಆಂಟಿ ಇನ್ಫ್ಲಮೇಟರಿ ಅಂದ್ರೆ ರೋಗ ನೋವು ನಿವಾರಕಗಳು ಕೊಡಬಹುದು. ಆಮೇಲೆ ಫ್ಲೂಯಿಡ್ಸ್ ಗಳು ಕೊಡಬಹುದು. ಇವುಗಳನ್ನೆಲ್ಲ ಕೊಟ್ಟು ಏನಂದ್ರೆ ಪಶು ವೈದ್ಯಾಧಿಕಾರಿಗಳೇನಂದ್ರೆ ಅದನ್ನ ಸೂಕ್ತವಾಗಿ ನಿರ್ವಹಣೆ ಮಾಡ್ತಾರೆ. ಇದರಲ್ಲಿ ಮುಖ್ಯ ಏನಂತಂದ್ರೆ ವೂಂಡ್ ಕೇರ್ ಅಂದ್ರೆ ನಾವು ಏನು ಹುಣ್ಣುಗಳಾಗತ್ತೆ ಆ ಹುಣ್ಣುಗಳೇನಂದ್ರೆ ನಾವು ಸೂಕ್ತವಾಗಿ ನಿರ್ವಹಣೆ ಮಾಡಬೇಕು. ಯಾಕಂದ್ರೆ ಇವ್ರು ಹುಣ್ಣುಗಳು ರೋಗ ಏನ ನಾವು ದುಗ್ಧ ಗ್ರಂಥಿಗಳು ಉಬ್ಬುತ್ತೆ ಅಂತಂದಲ್ಲ, ಆ ದುಗ್ಧ ಗ್ರಂಥಿಗಳು ಉಬ್ಬಿದ ಮೇಲೆ ಒಳ್ಳೆದವು ಹುಣ್ಣುಗಳಾಗತ್ತಲ್ಲ, ಆ ಹುಣ್ಣುಗಳಿಗೆ ಹುಳ ಆಗೋದು ಇವೆಲ್ಲ ಆಗಿ ಜಾನುವಾರು ತುಂಬಾ ಕಷ್ಟಪಡುತ್ತೆ. ಸೊ ಈ ವೂಂಡ್ ಆಗತ್ತಲ್ಲ ಈ ವೂಂಡ್ಗಳ ಏನು ಕೇರ್ ತಗೊಳ್ಳದೆ ಮಿನಿಮಮ್ 1 ವಾರ ಏನಂತಂದ್ರೆ ಮುಂಜಾನೆ ಸಂಜೆ ಏನಂದ್ರೆ ನಮ್ಮ ರೈತ ಬಾಂಧವರು ಅವುಗಳ ಸೂಕ್ತ ಏನಂದ್ರೆ ತೊಳೆಯುವುದು, ಅವುಗಳಿಗೆ ಅರಿಶಿನ ಆಯ್ತು ಬೇರೆ ಬೇರೆ ಔಷಧಿಗಳ ಕೊಟ್ಟಿರುವ ಔಷಧಿಗಳನ್ನ ಹಚ್ಚುತ್ತಾ ಏನಂದ್ರೆ ಈ ರೋಗದ ನಿವಾರಣೆಯನ್ನು ಮಾಡಬಹುದು ಸರ್. ಆಮೇಲೆ ಈಗ ಇದು ರಾಷ್ಟ್ರ ಮಟ್ಟದ ಒಂದು ರೋಗ ಅಂತ ಹೇಳಿ ಗುರುತಿಸಿದಾರೆ, ಹೇಗೆ ಸರ್ ಇದು ಈ ಒಂದು ಚರ್ಮಗಂಟು ರೋಗನ? ಇದು ಆಕ್ಚುಲಿ ಎಂಡೆಮಿಕ್ ಆಗಿ ಈ ಲಾಸ್ಟ್ ಔಟ್ ಬ್ರೇಕ್ ಅಲ್ಲಿ ತುಂಬಾ ರಾಜ್ಯಗಳಿಗೆ ಇದು ಸ್ಪ್ರೆಡ್ ಆಗಿತ್ತು ಸರ್ 2022. ಹಾಗಾಗಿ ಈ ರೋಗದ ಬಗ್ಗೆ ತುಂಬಾ ನಮ್ಮ ಸರ್ಕಾರ ತುಂಬಾ ಏನಂದ್ರೆ

ಸರಿ ರಾಮೇ ಎಂತವನೇ ಶಿವಯ್ಯ.